ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಛಂದೋಗೋಪನಿಷತ್ತಿನ ಮಧುವಿದ್ಯೆಯ ಭಾಗವನ್ನ ಎರಡನೇ ಅಧ್ಯಾಯದಲ್ಲಿ ನಾವು ಕಳೆದ ಬಾರಿ ಎರಡು ಮೂರನೇ ಅಧ್ಯಾಯದಲ್ಲಿ ಕಂಡ ಇದರ ನಂತರ ಬರತಕ್ಕಂಥದ್ದು ಒಂದು ಅಪೂರ್ವವಾದಂತಹ ಗಾಯತ್ರಿಯ ಉಪಾಸನೆ. ಸಾಮಾನ್ಯವಾಗಿ ಗಾಯತ್ರಿ ಎನ್ನತಕ್ಕಂಥದ್ದು ಎಲ್ಲರೂ ಗೃಹಸ್ಥರು ಉಪನಯನಾದವರು ಗೃಹಸ್ಥರು ಯತಿಗಳು ಎಲ್ಲರೂ ನಿತ್ಯ ಉಪಾಸನೆ ಮಾಡತಕ್ಕಂತಹ ಒಂದು ಮಂತ್ರ ಮತ್ತು ವೇದ ಮಾತಾ ಗಾಯತ್ರಿ ಸಮಸ್ತ ವೇದಗಳಿಗೆ ಮೂಲಭೂತವಾಗಿರತಕ್ಕಂತಹ ಮಂತ್ರ. ಗಾಯತ್ರಿಯ ಮೂರು ಪಾದದಿಂದಲೇ ವೇದಗಳ ಆವಿರ್ಭಾವ ಅಂತಕ್ಕಂಥದ್ದನ್ನ ಉಪನಿಷತ್ನಲ್ಲೇ ನಾವು ಕಾಣ್ತೇವೆ. ಆದರೆ ಗಾಯತ್ರಿಯ ಅನೇಕ ವಿಧದ ಉಪಾಸನೆಗಳನ್ನ ಆಚರಣೆಯಲ್ಲಿ ಮರೆತು ಬಿಟ್ಟಿದ್ದೇವೆ. ಬರೇ ಮಂತ್ರ ಮಾತ್ರ ಸುಮಾರಾಗಿ ಶಾಬ್ದಿಕವಾದಂತಹ ಉಚ್ಚಾರದಲ್ಲಿ ಉಳಿದಿರುತ್ತದೆ. ಅದರ ಅರ್ಥಾನುಸಂಧಾನ ಅಪೂರ್ವವಾದಂತಹ ಗಾಯತ್ರಿ ಅನುಸಂಧಾನ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ವ್ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ ಯಾವೈ ಸಾ ಗಾಯತ್ರಿ ಇಯಂ ವಾಮಸಾಯಿ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ವ್ಯದಿದಂ ಕಿಂಚ. ಇಲ್ಲಿ ಗಾಯತ್ರಿ ಅಂದ್ರೆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತ ಅನ್ನೋದು ಮುಖ್ಯ. ಗಾಯತ್ರಿ ಮಂತ್ರ ಅನ್ನುವುದು ಒಂದು ಗಾಯತ್ರಿ ವಾ ಗಾಯತ್ರಿ ಶಬ್ದವಾಚ್ಯನಾದ ಯಾಕೆ ಆ ಹೆಸರು ಭಗವಂತನಿಗೆ ಅನ್ನೋದನ್ನು ಮುಂದೆ ಉಪನಿಷತ್ತು ಹೇಳುತ್ತೆ. ಗಾಯತ್ರಿ ಅನ್ನುವ ಶಬ್ದದಿಂದ ವಾಚ್ಯನಾದ ಭಗವಂತ, ಆ ಭಗವಂತನ ಒಂದು ರೂಪ. ಆ ರೂಪ ಸ್ತ್ರೀ ರೂಪ ಸೂರ್ಯ ಸಂಪ್ರಭ, ಅದು ಗಾಯತ್ರಿ ಪ್ರತಿಪಾದ್ಯವಾದಂತಹ ಭಗವಂತನ ರೂಪ. ಸ್ತ್ರೀ ರೂಪ ಯಾಕೆ ಅಂದ್ರೆ ಅದರಿಂದ ಗಾಯತ್ರಿ ಅಂತ ಸ್ತ್ರೀಲಿಂಗ ಇದೆ. ಗಾಯತ್ರಿ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಭಗವಂತನ ರೂಪದಲ್ಲಿ ಸ್ತ್ರೀಲಿಂಗ ಯಾಕೆ ಅಂತಂದ್ರೆ ಗಾಯತ್ರಿಯಲ್ಲಿ ಸನ್ನಿಹಿತರಾಗಿರ್ತಕ್ಕ ಭಗವಂತ ಸ್ತ್ರೀ ರೂಪ. ಅವನು ಸೂರ್ಯ ಸಂಪ್ರಭ, ಸೂರ್ಯ ಪ್ರೋದ್ಯದ ಆದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗ ಅಂತ. ಸೂರ್ಯಮಂಡಲದ ಮಧ್ಯದಲ್ಲಿರುವ ಸೂರ್ಯನಂತೆ ಪ್ರಕಾಶಮಾನವಾದಂತಹ ಒಂದು ಸ್ತ್ರೀ ರೂಪವನ್ನು ವಿಷಯ. ಇದು ನಮ್ಮಲ್ಲಿ ನಿತ್ಯ ಗಾಯತ್ರಿ ಜಪ ಮಾಡುವವರು ಈ ಸಿದ್ಧತೆಯೇ ಗೊತ್ತಿಲ್ಲ. ನಿತ್ಯ ಗಾಯತ್ರಿ ಮಾಡುವುದು ಸೂರ್ಯನಾರಾಯಣ ಅಂತ ಎಷ್ಟು ಮಾಡ್ತಾರೆ, ಅದು ಚಕ್ರಶಂಖ ತರಹ ಅಂತ. ನಾರಾಯಣ ಎರಡು ಕೈಯಲ್ಲಿ ಚಕ್ರಶಂಖ ಮತ್ತೆ ಎರಡು ಕೈಯನ್ನು ತೊಡೆ ಮೇಲೆ ಎತ್ತಿರತಕ್ಕಂತಹ ನಾರಾಯಣನ ಪುರುಷ ರೂಪ. ಆದರೆ ಆಚಾರ್ಯರು ಒಂದು ವಿಶೇಷ ಹೇಳ್ತಾರೆ, ಗಾಯತ್ರಿ ನಾಮಕವಾದ ಒಂದು ಸ್ತ್ರೀ ರೂಪ ಇದೆ, ಅದು ಸೂರ್ಯ ಸಂಪ್ರಭ ಮಹೇಶ್ವರ, ಅದು ಸೂರ್ಯನಂತೆ ಪ್ರಕಾಶಮಾನವಾಗಿರತಕ್ಕಂತಹ ಸೂರ್ಯ ರೂಪ. ಅದನ್ನು ನಾರಾಯಣ ಅಷ್ಟೇ ಅಲ್ಲ, ಇದು ನಾರಾಯಣಿ ರೂಪ, ಒಂದು ಸ್ತ್ರೀ ರೂಪ. ಅದು ಗಾಯತ್ರಿ ವಾ ಇದಂ ಸರ್ವಂ ಗಾಯತ್ರಿ ವಾ ಅನ್ನುವುದು ಅದು ಪರೀಕ್ಷೆ ಮಾಡುವ ಗಾಯತ್ರಿ ವೈ ಇದಂ ಸರ್ವಂ ಗಾಯತ್ರಿ ವೈ ಇದಂ ಸರ್ವಂ ಭೂತಂ ಯದಿದಂ ಕಿಂಚ. ಗಾಯತ್ರಿ ಶಬ್ದವಾಚ್ಯನಾದ ಭಗವಂತನೇ ಇದೆಲ್ಲವೂ, ಮತ್ತು ಇದೆಲ್ಲವೂ ಭಗವ ಗಾಯತ್ರಿ ಮಂತ್ರ ಪ್ರತಿಪಾದ್ಯ. ಯಾವುದೆಲ್ಲ ಯದಿದಂ ಭೂತಂ ಕಿಂಚ, ಯಾವುದ್ಯಾವುದು ಜಗತ್ತಿನಲ್ಲಿ, ಜಗತ್ತಿನಲ್ಲಿ ಅಂದ್ರೆ ನಾವು ಕಾಣುವ ಭೂಮಿಯಲ್ಲಿಂದ ತಲಪಟ್ಟು ಪ್ರಪಂಚದಲ್ಲಿ ವಿಶ್ವದಲ್ಲಿ ಯದಿದ ಕಿಂಚ ಭೂತಂ, ಯಾವುದೆಲ್ಲ ಭೂತಮೋ. ಭೂತ ಅಂತಂದ್ರೆ ಭೂತಿ ಉಳ್ಳದ್ದು, ಭೂತಿ ಅಂತಂದ್ರೆ ಉನ್ನತಿ. ಪ್ರಭೂತಂ ಯಾವುದು ಯಾವುದು ಪರಿಪೂರ್ಣವೋ ಅದೆಲ್ಲವೂ ಗಾಯತ್ರಿ ಶಬ್ದವಾಗಿದೆ. ಯಾವುದೆಲ್ಲ ಪರಿಪೂರ್ಣವೋ ಅಂದ್ರೆ ಭಗವಂತನ ಎಷ್ಟು ರೂಪಗಳಿವೆ ಆ ಸಮಸ್ತ ರೂಪಗಳು ಗಾಯತ್ರಿ ಶಬ್ದ. ಭೂತಂ ಅಂದ್ರೆ ಭೂತಿ ಉಳ್ಳದ್ದು ಪರಿಪೂರ್ಣವಾಗಿರುತ್ತೆ, ಭೂತಿ ಅಂತ ಲಕ್ಷ್ಮಿ. ಭೂತ ಅಂದ್ರೆ ಯಾವುದು ಭೂತಂ ಅಂದ್ರೆ ಪೂರ್ಣವಾದದ್ದು, ಭೂತಿ ಉಳ್ಳದ್ದು ಪರಿಪೂರ್ಣವಾದದ್ದು ಯಾವುದೆಲ್ಲ ಇದೆ ಅದೆಲ್ಲವೂ ಭಗವಂತನ ರೂಪಗಳು. ಗಾಯತ್ರಿ ಪ್ರತಿಪಾದ್ಯರು ಹಾಗಾದ್ರೆ ಗಾಯತ್ರಿಗೆ ಎರಡನೇ ಆಸ್ಪೆಕ್ಟ್, ಒಂದು ಗಾಯತ್ರಿಯಿಂದ ಪ್ರತಿಪಾದ್ಯವಾದದ್ದು ಭಗವಂತನ ಸ್ತ್ರೀ ರೂಪ, ಸೂರ್ಯ ಪ್ರಕಾಶ ಸೂರ್ಯನಂತೆ ಬೆಳಗುವ ಸ್ತ್ರೀ ರೂಪ ಗಾಯತ್ರಿ ಪ್ರತಿಪಾದ್ಯ. ಎರಡು, ಅಂದ್ರೆ ಅವತಾರಗಳು ಗಾಯತ್ರಿ ಎನಿದಂ ಕಿಂಚ ಭೂತಂ, ಯಾವುದ್ಯಾವುದು ಪರಿಪೂರ್ಣವಾಗಿರತಕ್ಕಂತಹ ಭಗವಂತ ರೂಪಗಳಿವೆ ಅದೆಲ್ಲವೂ ಗಾಯತ್ರಿವ ಗಾಯತ್ರಿಯೇ. ಅದು ಯಾವುದನ್ನು ಮುಖ್ಯವಾಗಿ ಗಾಯತ್ರಿಯಲ್ಲಿ ನಾವು ಭಗವಂತನ ವಿಶೇಷತ ಅನುಸಂಧಾನ ಮಾಡತಕ್ಕಂತಹ ರೂಪಗಳು ಮೂಲಭೂತವಾಗಿ ಮತ್ಸ್ಯಕೂರ್ಮಾದಿ ರೂಪತಃ ಅಂತ ಆಚಾರ್ಯ ಗಾಯತ್ರಿಯಲ್ಲಿ ಮೂಲಭೂತವಾಗಿ ಭಗವಂತನ ಹತ್ತು ರೂಪಗಳ ವರ್ಣನೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪುರುಷ ಪ್ರಧಾನ ಕೃಷ್ಣ ಇದೆ ತದ್ದು ಸಮಿತಿಯ ದೇವಸ್ಥೆಯ ಪ್ರಚೋದಯ ಹತ್ತು ಶಬ್ದಗಳಿಂದ ಭಗವಂತನ ಹತ್ತು ರೂಪಗಳನ್ನು ಹೇಳಿದಂತ. ಆಮೇಲೆ ಕೇಶವಾದಿತ್ಯದ ವಿಂಶತಿ ಮೂರ್ತಿಗಳನ್ನ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಹೇಳತಕ್ಕಂಥ. ಆಮೇಲೆ ಗಾಯತ್ರಿಯನ್ನ ನಾವು ಹತ್ತು ಸರತಿ ಆವೃತ್ತಿ ಮಾಡಿದಾಗ ಅದು ಹತ್ತು ರೂಪದಲ್ಲಿ ಸಿಗ್ತದೆ. ನೂರ ಎಂಟು ಸರತಿ ಆವೃತ್ತಿ ಮಾಡಿದಾಗ ನೂರ ಎಂಟು ಭಗವಂತನ ಪುರುಷೋತ್ತರ ಸಿಗ್ತದೆ. ಒಂದು ಸಾವಿರ ಬಾರಿ ಗಾಯತ್ರಿ ಮಾಡಿದಾಗ ಭಗವಂತನ ವಿಶ್ವಾದಿ ಸಹಸ್ರನಾಮನ ಸಿಗ್ತದೆ. ಆಮೇಲೆ ನೂರ ಒಂದು ಸರತಿ ಮಾಡಿದರೆ ನೂರ ಒಂದು ವೇದಗಳ ಶಾಖೆ ಇಪ್ಪತ್ನಾಲ್ಕು ಸರತಿ ಗಾಯತ್ರಿ ಮಾಡಿದರೆ ಋಗ್ವೇದದ ಇಪ್ಪತ್ನಾಲ್ಕು ಶಾಖೆಗಳಿಂದ ಪ್ರತಿಪಾದ್ಯವಾದ ಭಗವಂತ. ಆಮೇಲೆ ನೂರ ಒಂದು ಸರತಿ ಗಾಯತ್ರಿ ಜಪ ಮಾಡಿದರೆ ಋಗ್ವೇದದ ನೂರ ಒಂದು ಶಾಖೆ. ಹನ್ನೆರಡು ಸರತಿ ಗಾಯತ್ರಿ ಜಪ ಮಾಡಿದರೆ ಅಥರ್ವೇದದ ಹನ್ನೆರಡು ಶಾಖೆ. ಒಂದು ಸಹಸ್ರ ಗಾಯತ್ರಿ ಜಪ ಮಾಡಿದರೆ ಹೇಗೆ ಸಹಸ್ರ ಶಾಖೆಯ ಸಾಮವೇದದ ಭಗವಂತ. ಹೀಗೆ ಗಾಯತ್ರಿ ಎನ್ನುವುದು ಬೇರೆ ಬೇರೆ ವಿವಕ್ಷೆಯಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತನ ಎಲ್ಲ ಅವತಾರ ರೂಪಗಳನ್ನು ಹೇಳುತ್ತೆ. ಹಾಗೆ ಆಗೋಯ್ತಲ್ಲ, ಸಾವಿರ ರೂಪ ಆಯ್ತು, ನೂರ ಎಂಟಾಯ್ತು, ಮತ್ಸ್ಯಾತ್ ದಶ ರೂಪ ಆಯ್ತು, ಕೇಶವಾದಿ ಚತುರ್ಭುಜ ರೂಪ ಆಯ್ತು, ಪ್ರಖ್ಯವಂತ ಅದೇನೆ ಪಂಚದ್ವಯಿ ವಾಸುದೇವ ಸಂಕರ್ಷ ಪ್ರತಿಜ್ಞಾನ ರೂಪ ಮುಖ್ಯವಾಗಿ ಅದು ಮೂರು ಪಾದದಿಂದ ವಾಸುದೇವ ಸಂಕರ್ಷ ಪ್ರತಿಜ್ಞಾನ ರೂಪ, ತ್ರಿಯ ಪಾದದಿಂದ ಓಂಕಾರದಿಂದ ವಾಸುದೇವ ಚತುರ್ಮೂರ್ತಿ, ಎಲ್ಲ ಗಾಯತ್ರಿಯಿಂದ ಓ ನಾರಾಯಣ ಪಂಚರೂಪ ದಶ ರೂಪ ದ್ವಾದಶ ರೂಪ ಚತುರ್ವಿಂಶದ ರೂಪ ಅಷ್ಟೋತ್ತರ ಶತ ರೂಪ ಸಹಸ್ರ ಮುಖ್ಯವಾಗಿ ಭಗವಂತ ಗುರುಗಳಲ್ಲಿ ಇದೆಲ್ಲವನ್ನು ಗಾಯತ್ರಿ ಹೇಳುತ್ತೆ. ಅದರಿಂದ ಗಾಯತ್ರಿವ ಇದಂ ಸರ್ವಂ ಭೂತಂ ಎನಿದಂ ಕಿಂಚ, ಯಾವ ಯಾವುದು ಪರಿಪೂರ್ಣವಾದದ್ದು ಅಂತ ಭಗವಂತನ ರೂಪಗಳಿವೆ ಉಪಾಸನ ಯೋಗ್ಯ ಅವೆಲ್ಲವೂ ಗಾಯತ್ರಿಯಿಂದ ಪ್ರತಿಪಾದ್ಯವಾಗಿವೆ. ಗಾಯತ್ರಿ ಶಬ್ದವಾಕ್ಯವು ಮೂರನೇ ಉಪಾಸನೆ ವಾಕ್ವೈ ಗಾಯತ್ರಿ, ಇನ್ನೊಂದು ಭಗವಂತನ ರೂಪ ಇದೆ ಸಮಸ್ತ ವಾಗ್ಮಯದಲ್ಲಿ ಇರತಕ್ಕ ಭಗವಂತನ ರೂಪ. ಗಾಯತ್ರಿ ಪ್ರತಿಪಾದ್ಯವಾದ ಭಗವಂತ ರೂಪದಂತೆ ಸಮಸ್ತ ವಾಕ್ಯಗಳಲ್ಲಿ ಅಂದ್ರೆ ಯಾವುದೇ ಅದು ಸಂಸ್ಕೃತ ಇರಬಹುದು, ಪ್ರಪಂಚದಲ್ಲಿ ನಾವು ಮಾತಾಡದಕ್ಕ ಯಾವ ಭಾಷೆಯೂ ಇರಬಹುದು, ನಾವು ಮಾತಾಡಲಿಕ್ಕಾಗದ ಪ್ರಾಣಿಗಳ ಭಾಷೆ ಇರಬಹುದು, ನಾದ ಇರಬಹುದು, ಅದೆಲ್ಲದಲ್ಲಿ ಇರತಕ್ಕಂಥ ದೇವತೆ ವಾಗ್ದೇವತೆ. ವಾಗ್ದೇವತೆ ಅದು ಭಗವಂತನ ಇನ್ನೊಂದು ರೂಪ, ಅದು ಸ್ತ್ರೀ ರೂಪ. ಸಮಸ್ತ ವಾಕ್ಗಳು ಯಾಕೆಂದ್ರೆ ವಾಕ್ ವಾಕ್ಯ ಯಾಕೆಂದ್ರೆ ಭಕ್ತಿ ಇದು ವಾಕ್. ಮೊಟ್ಟ ಮೊದಲ ಬಾರಿ ಚತುರ್ಮುಖನಿಗೆ ವೇದವನ್ನು ಉಪದೇಶ ಮಾಡಿದ ರೂಪ ಅದನ್ನು ಭಕ್ತಿ ಇತ್ತು, ವೇದವನ್ನು ಉಪದೇಶಿಸುವ ರೂಪ. ಅದರಿಂದ ವಾಕ್ ನಾಮಕವಾಗಿರತಕ್ಕ ಭಗವಂತನ ಒಂದು ರೂಪ ಇದೆ. ಅದು ಯಾವ ರೂಪ ಅಂದ್ರೆ ಹೈಗ್ರೀವ ರೂಪ, ಸ್ತ್ರೀ ರೂಪ. ಹೈಗ್ರೀವ ರೂಪದಲ್ಲಿ ಎರಡು ರೂಪಗಳಿವೆ, ಒಂದು ಪುರುಷ ಹಯಗ್ರೀವ, ಒಂದು ಸ್ತ್ರೀ ಹಯಗ್ರೀವ. ಸ್ತ್ರೀ ರೂಪ ಹಯ ಶೀರ್ಷಕ ಹಯಗ್ರೀವ ರೂಪ ವೇದೋಪದೇಶ ಮಾಡುವಾಗ ಯಾವಾಗಲೂ ಭಗವಂತನ ಕುದುರೆ ರೂಪ. ಯಜುರ್ವೇದವನ್ನು ಸೂರ್ಯ ಉಪದೇಶ ಮಾಡುವಾಗ ವಾಜಿರೂಪೇಣ ಸೂರ್ಯನ ಪುರಂತಂ ವಾಜಸ್ನೇಹಕಂ, ಸೂರ್ಯರೂಪದ ಸೂರ್ಯದಲ್ಲಿ ಎದ್ದು ವಾಜಿರೂಪದಿಂದ ಉಪದೇಶ ಮಾಡಿದ್ದು. ಸಮಸ್ತ ವೇದವನ್ನು ಚತುರ್ಮಂತ್ರ ಉಪದೇಶ ಮಾಡಿದ್ದು ಹೆಗ್ರಿ ರೂಪ. ಮಂತ್ರಿ ವೇದಾನ್ ಪಾದಮಾ ವಾಜಿಮಂತ್ರ ವಾಗೀಶಾಖ್ಯ ವಾಕ್, ಎಲ್ಲ ವಾಗ್ದೇವತೆಯಾಗಿರ್ತಕ್ಕಂಥ ಭಗವಂತ ಸ್ತ್ರೀ ರೂಪದಿಂದ ಹಯಶೀರ್ಷನಾಗಿ ಎಲ್ಲ ವೇದಗಳನ್ನು ಉಪದೇಶ ಮಾಡಿದ ರೂಪ. ಅದು ಒಂದು ವಾಕ್ ಶಬ್ದ ಪಂಚವಾದ ರೂಪ. ವಾಗ್ವಾಯಿದ ಸರ್ವವ್ಯದಿನ ಭೂತಂ, ಎಲ್ಲ ಪರಿಪೂರ್ಣವಾದ ಭಗವಂತನ ರೂಪಗಳು ವಾಕ್ಶಬ್ದ ವಾಚ್ಯವಾಗಿವೆ. ಅರ್ಥ ವಾಕ್ಶಬ್ದ ವಾಚ್ಯವಾದಂತಹ ಭಗವಂತನ ಹೆಗ್ಗರಿ ರೂಪ ಗಾಯತ್ರಿ ಪ್ರತಿಪತ್ತೆ. ಈ ಮೂರಾಯ್ತು ಗಾಯತ್ರಿ ಬಂದು ಗಾಯತ್ರಿ ಶಬ್ದವಾಚ್ಯವಾದ ಸ್ತ್ರೀ ರೂಪ. ಒಂದು ಭಗವಂತನ ಸಮಸ್ತ ಅವತಾರ ರೂಪಗಳು ಮುಖ್ಯವಾಗಿ ಮತ್ಸ್ಯಾದಿ ರೂಪಗಳು ಕೇಶವಾದಿತ್ಯದ ಅಂಶ. ಮೂರನೆಯದು ಸಮಸ್ತ ವಾಕ್ಯದಲ್ಲಿ ಸನ್ನಿಹಿತವಾದ ಭಗವಂತನ ಸ್ತ್ರೀ ಹಯಗ್ರೀವ ರೂಪ. ಇದು ಮೂರು ಗಾಯತ್ರಿ ಪ್ರತಿಪಾದ್ಯ. ಗಾಯತ್ರಿ ಪ್ರತಿಪಾದ್ಯವಾದ ಗಾಯತ್ರಿ ಉಪಾಸನೆಯಲ್ಲಿ ನಮ್ಮ ಅನುಸಂಧಾನದಲ್ಲಿ ಇರ್ತಕ್ಕಂಥ ವಾಕ್ವಾ ಇದಂ ಸರ್ವಂ ವ್ಯದಿತ ಭೂತಂ. ಆಮೇಲೆ ಸರ್ವಂ ಭೂತಂ ಯಾಕೆ ಈ ರೂಪಗಳಿಗೆ ಗಾಯತ್ರಿ ಅಂತಂದ್ರೆ ಗಾಯತಿ ಚ ತ್ರಾಯತೇ ಚ ಗಾಯತಿ ಚ ತ್ರಾಯತೇ ಚ. ಗಾಯತ್ರಿ ಅಂತಂದ್ರೆ ಎರಡು ಶಬ್ದಗಳು ಸೇರಿ ಎರಡು ಧಾತುಗಳು ಸೇರಿ ಆದ ರೂಪ ಇದು. ಒಂದು ಗಾಯತಿ ಗಾಯತಿ ಅಂದ್ರೆ ಉಚ್ಚರಿಸುತ್ತಾನೆ ಅಂತ ಹಾಡ್ತಾನೆ ಅಂತಕ್ಕಂಥದ್ದು. ಗಾಯತಿ ಉಚ್ಚರಿಸುತ್ತಾನೆ. ಸಮಸ್ತ ವೇದ ವಾಂಗ್ಮಯವನ್ನು ಸೃಷ್ಟಿಯ ಆದಿಯಲ್ಲಿ ಉಚ್ಚಾರ ಮಾಡಿ ಚತುರ್ಮುಖನಿಗೆ ಉಪದೇಶ ಮಾಡಿದ ರೂಪ. ಮತ್ತು ಯಾರ್ಯಾರು ಏನೇನು ಉಚ್ಚಾರ ಮಾಡ್ತಾರೆ ಅವ್ರ ಒಳಗೆ ಕೂತು ಅವರಿಂದ ಉಚ್ಚಾರ ಮಾಡಿಸುವವನು ಅವನೇ. ಅದನ್ನ ಗಾಯ ಗಾಯ ಅಂದ್ರೆ ಉಚ್ಚರಿಸುವವನು. ಗಾಯತಿ ಇದು ಗಾಯ. ತ್ರಾಯತೆ ಇದು ತ್ರಾಯತ್ರಿ, ಎಲ್ಲರನ್ನೂ ರಕ್ಷಿಸುವವನು. ಅದರಿಂದ ತ್ರೀತ್ರಿ ಅನ್ನೋದು ಪ್ರಾದ್ರ ರಕ್ಷಣೆ ಅಂತದಲ್ಲಿ. ಅದರಿಂದ ಸಮಸ್ತ ವೇದವನ್ನ ಸೃಷ್ಟಿಯ ಆರಂಭದಲ್ಲಿ ಉಚ್ಚರಿಸಿದವನು ಮತ್ತು ಎಲ್ಲರ ಒಳಗೂ ಇದ್ದು ಎಲ್ಲವನ್ನಾದವನ್ನು ಉಚ್ಚರಿಸುವವನು ಮತ್ತು ಎಲ್ಲರನ್ನೂ ರಕ್ಷಿಸುವವನು. ಅದರಿಂದ ಭಗವಂತನಿಗೆ ಗಾಯತ್ರಿ ಎಂದರೆ ಆ ರೂಪ ಸ್ತ್ರೀ ರೂಪ. ಅದರಿಂದ ಸರಿ ಗಾಯತ್ರಿ ಪ್ರತಿಪಾದ್ಯವಾದ ರೂಪ ಸ್ತ್ರೀ ರೂಪ. ಅದರಿಂದ ಸ್ತ್ರೀಲಿಂಗ. ಹೀಗೆ ಗಾಯತಿ ಚ ತ್ರಾಯತೇಶ ಯಾವ ಈಶಾ ಗಾಯತ್ರಿ ಎಂಬಾವಸ ಏಷಾ ಎಂ ಪೃಥಿವಿ. ಇವಾಗ ಗಾಯತ್ರಿ ವಾಚ್ಯನಾಗಿರತಕ್ಕ ಭಗವಂತನೇ ವಾಕಿನಲ್ಲಿದ್ದಾನೆ ಅಂತ ಎಲ್ಲಾ ವಾಕ್ಯಗಳಲ್ಲಿ ಅದೇ ಭಗವಂತನೇ ನಾವು ನಡೆದಾಡುವ ನೆಲದಲ್ಲಿ ಇದ್ದಾನೆ. ಇದು ನಾಲ್ಕನೇ ರೂಪ. ಒಂದು ಗಾಯತ್ರಿ ರೂಪ, ಇನ್ನೊಂದು ಭಗವಂತನ ಎಲ್ಲ ಅವತಾರ ರೂಪಗಳು, ಒಂದೆಂದು ವಾಕ್ಯದಲ್ಲಿರುವ ರೂಪ, ನಾಲ್ಕನೆಯದ್ದು ಪೃಥ್ವಿಯಲ್ಲಿರತಕ್ಕ ಭಗವಂತ. ಇದು ಸ್ತ್ರೀ ರೂಪ. ಭಾಷೆ ಏನಂದ್ರೆ ಗಾಯತ್ರಿ ಉಪಾಸನೆಯಲ್ಲಿ ಭಗವಂತನ ಸ್ತ್ರೀ ರೂಪಗಳೇ ಹೆಚ್ಚು ಪುರುಷ ರೂಪ ಬಹಳ ಕಡಿಮೆ. ಗಾಯತ್ರಿಯಲ್ಲಿರ್ತಕ್ಕ ಭಗವಂತನೇ ಪೃಥ್ವಿಯಲ್ಲಿದ್ದಾನೆ, ಅವರ ಹೆಸರು ಪೃಥ್ವಿ ಅಂತ. ಯಾವ ಈಸಾ ಗಾಯತ್ರಿ, ಯಾವುದು ಗಾಯತ್ರಿಯಲ್ಲಿ ಸನ್ನಿಹಿತವಾದ ಭಗವಂತ ರೂಪವೋ ಎಂ ಬಾಬುಸ ಎಂ ಪೃಥ್ವಿ, ಅದೇ ಈ ಪೃಥ್ವಿಯಲ್ಲಿರತಕ್ಕಂತಹ ಭಗವಂತನ ರೂಪ ಪೃಥ್ವಿಯಲ್ಲಿರುತ್ತೆ. ಅದು ಕೂಡ ಸ್ತ್ರೀ ರೂಪ ಮತ್ತು ಅದರ ಬಣ್ಣ ಹಳದಿ ಪೀತವರ್ಣಕಾರ. ಸ್ತ್ರೀ ರೂಪ ಪೀತವರ್ಣಕಾರ ಅಂತ. ಗಾಯತ್ರಿ ನಾಮಕ ರೂಪ ಸೂರ್ಯವರ್ಣ. ಪೃಥ್ವಿಯಲ್ಲಿರತಕ್ಕಂತಹ ಭಗವಂತನ ಸ್ತ್ರೀ ರೂಪ ಪೃಥ್ವಿ ನಾಮಕವಾದ ಪೀತವರ್ಣ. ವಾಕ್ಯದಲ್ಲಿರತಕ್ಕಂಥ ಭಗವಂತನ ಮಳೆ ಬೆರೆಯುವ ರೂಪ. ಹೀಗೆ ಬೇರೆ ಬೇರೆ ಆಕಾರಗಳು, ಬೇರೆ ಬೇರೆ ಬಣ್ಣಗಳಿವೆ. ಅವು ಅಷ್ಟು ಗಾಯತ್ರಿ ಪಟ್ಟಂತೆ ಸ್ತ್ರೀ ರೂಪವಾಗಿರತಕ್ಕ ಪೃಥ್ವಿಯಲ್ಲಿರ್ತಕ್ಕ ಭಗವಂತ ರೂಪಕ್ಕೆ ಪೃಥ್ವಿ ಅಂತ ಯಾಕೆ ಹೆಸರು ಅಂದ್ರೆ ಪೃಥತ್ವ ಅದು ಪೃಥ್ವಿ, ಈ ನೆಲಕ್ಕೆ ಪೃಥ್ವಿ ಅಂತ ಯಾಕೆ ಹೆಸರು? ಅದೇ ಕಾರಣದಿಂದ ನೆಲದಲ್ಲಿರ್ತಕ್ಕ ಭಗವಂತನಿಗೆ ಪೃಥ್ವಿ ಅಂತ ಹೆಸರು. ಪೃಥ್ವಿ ಅಂದ್ರೆ ಪ್ರಥತೆ ಇದು ಪೃಥ್ವಿ, ವಿಸ್ತಾರವಾಗಿರುವಂತಹದ್ದು, ಎಲ್ಲ ಕಡೆ ಹಬ್ಬಿರುವಂತಹ ಭೂಮಿ, ಪಂಚಭೂತಗಳಲ್ಲಿ ಎಲ್ಲ ಕಡೆ ಹಬ್ಬಿಕೊಂಡಿರುವಂತಹದ್ದು ಭೂಮಿ. ಗಾಳಿ ಇದೆ, ಆಕಾಶ ಇದೆ, ಅದರ ಲಭ್ಯತೆ ನಮ್ಮ ಕೈಗೆ ಸಿಗೋದಿಲ್ಲ. ನಮಗೆ ಗೋಚರವಾಗುವಂತೆ ವಿಸ್ತಾರವಾಗಿ ಲಭ್ಯಕೊಂಡಿರುವಂತಹ ಪೃಥ್ವಿ, ಅದರಿಂದ ನೆಲಕ್ಕೆ ಪೃಥ್ವಿ ಅಂತ ಸಂಸ್ಕೃತಿ. ಪೃಥ್ವಿ ವಿಶಾಲವಾದಂತಹ, ಅದಕ್ಕಿಂತ ಹೆಚ್ಚು ವಿಶಾಲವಾದ ಭಗವಂತ ಪೃಥ್ವಿಗೆ ಈ ಪೃಥತ್ವವನ್ನು ಕೊಟ್ಟವ ಭಗವಂತ. ಅದರಿಂದ ನೆಲದಲ್ಲಿ ಇರತಕ್ಕಂಥ ಭೂಮಿಯಲ್ಲಿ ಇರತಕ್ಕ ಭಗವಂತ ರೂಪ ಪೃಥ್ವಿ ನಾಮಕ. ನಾಲ್ಕನೇದು ಗಾಯತ್ರಿ ಪ್ರತಿಪಾದ್ಯ. ನಾವು ಯಾವುದರ ಮೇಲೆ ನಿಂತು ನಡೆದಾಡ್ತಾ ಇದ್ದೇವೋ ಅದಕ್ಕೊಂದು ಧಾರಣೆ ಮಾಡಿದಂತಹ ಪೃಥ್ವಿ ನಾಮಕ ಭಗವಂತನ ರೂಪ ಗಾಯತ್ರಿ ಪ್ರತಿಪಾದ್ಯ. ನಾವು ಯಾವ ಮಾತಿನಿಂದ ಜ್ಞಾನವನ್ನು ಬಳಸಿಕೊಡ್ತಾ ಇದ್ದೇವೋ ಹಾಗೆ ವಾಗ್ಮಯದಲ್ಲಿ ಇರತಕ್ಕಂಥ ವಾಕ್ನಾಮಕ ರೂಪ ಭಗವಂತನ ಗಾಯತ್ರಿ ಪ್ರತಿಪಾದ್ಯ. ಗಾಯತ್ರಿಯಲ್ಲೇ ಇರತಕ್ಕ ಭಗವಂತನ ವಿಶಿಷ್ಟ ರೂಪ ಗಾಯತ್ರಿ ಶಬ್ದವಾಚ್ಯ, ಅದು ಗಾಯತ್ರಿ ಪ್ರತಿಪಾದ್ಯ. ಮತ್ತು ಭಗವಂತನ ಎಲ್ಲ ಅವತಾರಗಳು ಗಾಯತ್ರಿ ಪ್ರತಿಪಾದ್ಯ. ನಾಲ್ಕು ಗಾಯತ್ರಿ, ನಾಲ್ಕು ಆಸ್ಪೆಕ್ಟ್ ಆಗಿ ಗಾಯತ್ರಿ. ನೆಲದಲ್ಲಿ ಇರತಕ್ಕ ಭಗವಂತ ಪಂಚಭೂತಗಳನ್ನು ತುಂಬಿರತಕ್ಕಂಥ ನೆಲದಲ್ಲಿ. ಆಮೇಲೆ ಅದನಿಗೆ ಪೃಥ್ವಿ, ಯಾಕೆ ಸಸ್ಯಾಂ ಹೀನಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾದೇವ ನಾತಿಶೀಯಂತೆ. ಅಸ್ಯಾಂ ಹೀನಂ ಸರ್ವಂ ಭೂತಂ ಪ್ರತಿಷ್ಠಿತಂ, ಸಮಸ್ತ ಜೀವಜಾತವನ್ನು ಧಾರಣೆ ಮಾಡಿಕೊಂಡು ಭೂಮಿಯಲ್ಲಿ ಪೃಥ್ವಿ ಶಬ್ದವಾಗಿ ಚೆನ್ನಾಗಿ ಭಗವಂತ ಇದ್ದಾನೆ. ಅಸ್ಯಾಂ ಹೀನಂ ಸರ್ವಂ ಪ್ರತಿಷ್ಠಿತಂ, ಸಮಸ್ತವು ಇಡೀ ಜೀವಜಾತ ಚರಾಚರ ಪ್ರಪಂಚ ಇದರಲ್ಲಿದೆ, ಪ್ರತಿಷ್ಠಿತವಾಗಿದೆ ಭೂಮಿಯಲ್ಲಿ. ಆದಂತೆ ಏತಾದೇವ ನಾತಿಶೀಯಂತೆ, ಪೃಥ್ವಿ ನಾಮಕರಾದ ಭಗವಂತನನ್ನು ನೀರು ಯಾರೂ ಅಂದ್ರೆ ಪೃಥ್ವಿಯಲ್ಲಿ ನಾವು ಏನ್ ಮಾಡಿದ್ರು ಎಷ್ಟು ಹಾರಾಟ ಮಾಡಬೇಕು, ನಮಗೆ ಕೊನೆಯ ಸ್ಥಾನ ನೆಲೆದಾಣ ಪೃಥ್ವಿ. ಪೃಥ್ವಿಯನ್ನು ಮೀರಿ ನಾವು ಹೋಗ್ತೇವೆ ಅಂದ್ರೆ ಆಕಾಶಕ್ಕೆ ಹೋಗುವುದು ವಿಮಾನ. ಮತ್ತೆ ದರ್ ಇಸ್ ನೋ ಲ್ಯಾಂಡಿಂಗ್, ವಾಟ್ ಈಸ್ ದ ಫ್ಯೂಚರ್? ಆಕಾಶಕ್ಕೆ ವಿಮಾನ ಹೋದ್ರೆ ಕೆಳಗೆ ಲ್ಯಾಂಡಿಂಗ್ ಇದೆ ಅನ್ನೋದು ಭರವಸೆಯಲ್ಲಿ ಹಾರ್ತೇವೆ. ಕೆಳಗೆ ಇಳಿಯೋದಿಲ್ಲ ಅಂದ್ರೆ ಯಾರು ಬರೋದು? ಅದರಿಂದ ಕೊನೆಗೆ ಬಂದು ಎಷ್ಟು ಮೇಲೆ ಹಾರಿದರೂ ಕೊನೆಗೆ ಮನುಷ್ಯನಿಗೆ ನೆಲೆ ಭೂಮಿ. ಏದಾವೀಮ ನಾತಿಶೀಯಂತೆ, ಇದನ್ನು ಮೀರಿ ಹೋಗುವುದು ಸಾಧ್ಯವೇ ಸಾಧ್ಯ. ಎಲ್ಲಿಗೆ ಒಂದು ಸ್ವರ್ಗಕ್ಕೆ ಹೋದರೂ ಕೂಡ ಮತ್ತೆ ಇಲ್ಲಿಯವರೆಗೂ ಕ್ಷೀಣೆ ಮುಂಡೆ ಮರ್ತೆ ರೋಗ ಕುಶಂತಿ. ಸ್ವರ್ಗ ಅನ್ನೋದು ಟೆಂಪರರಿ ಸ್ಟೇಷನ್ ಅಷ್ಟೇ. ಮತ್ತೆ ಮನುಷ್ಯನು ಇದನ್ನು ಮೀರಿ ಹೋಗುವುದು ಸಾಧ್ಯ ಇಲ್ಲ. ಅದನ್ನು ಮನುಷ್ಯನಿಗೆ ಕೊನೆಯ ಆಸರೆಯಾಗಿರತಕ್ಕ ಸಮಸ್ತ ಜರಾಚರಗಳಿಗೂ ಆಧಾರವಾಗಿರತಕ್ಕಂಥ ಭೂಮಿಯಲ್ಲಿ ಪೃಥ್ವಿ ನಾಮಕ ಭಗವಂತ ಇದ್ದಾನೆ. ಇದು ಗಾಯತ್ರಿ ಪ್ರತಿಪಾದ್ಯ. ಆಮೇಲೆ ಅದಾಯ್ತು, ಯಾವ ಈಸಾ ಪೃಥ್ವಿ

ಭಗವಂತನಾಗಿಸಿಯಂತೆ ಈ ಶರೀರ ನಾಮಕನಾದ ಭಗವಂತನನ್ನು ಮೀರಿ ಜೀವಸ್ವರೂಪ ಆಗಲಿ ಪ್ರಾಣದೇವರಾಗಲಿ ಯಾರು ಏನು ಮಾಡಿಸಲ್ಲ. ಐದನೇ ರೂಪ ಆಯ್ತು, ಆಮೇಲೆ ಐದು ರೂಪ ಆದ್ಮೇಲೆ ಇನ್ನು ಆರನೇ ಒಂದು ಏನಂದ್ರೆ ಏನು ಯಾವ ಯುಷೇ ಶರೀರ ಈ ಪುರುಷನ ಜೀವ, ಪುರುಷ ಅಂದ್ರೆ ಪುರದಲ್ಲಿರತಕ್ಕ ಜೀವ, ಜೀವಸ್ವರೂಪರೂಪವಾಗಿರತಕ್ಕಂತಹ ನಮ್ಮ ಶರೀರವನ್ನು ನಿಯಂತ್ರಣ ಮಾಡತಕ್ಕ ಭಗವಂತ ರೂಪ ಏನಿದೆ ಶರೀರ ನಾಮಕ ರೂಪ, ಅದರಲ್ಲಿ ಏಂಬಾಂಶ ಅದೇ ಇದು ಮುಂದೆ ಹೇಳ್ತಕ್ಕಂಥ ಯಾವುದದು ಏತದ್ ಇದೆಂಬ ತದ್ ಯಾವುದದು ಯದ್ವೈ ಯದಿದ ಅಸ್ಮಿನ್ ಅಂತ ಶರೀರೇ ಅಂತ ಪುರುಷೇ ಹೃದಯ ಯದಿದ ಅಂತಹ ಪುರುಷೇ. ಈಗ ಪುರುಷನಲ್ಲಿ ಅಂತ ಹೇಳಿದರು ಪುರುಷನ ಒಳಗೆ ಅದರ ಶರೀರದ ಒಳಗೆ ಜೀವ ಸ್ವರೂಪದ ಒಳಗೆ ಶರೀರ ಸ್ವರೂಪ ಮತ್ತು ಶರೀರ ಅದರ ಅಂತಹ ಜೀವ ಸ್ವರೂಪದ ಒಳಗೆ ಹೃದಯ ಜೀವಸ್ವರೂಪದ ಹೃದಯದಲ್ಲಿ ಆತ್ಮಾಂತರಾತ್ಮ ಆತ್ಮ ಜೀವ ಸ್ವರೂಪದ ಒಳಗೆ ಜೀವ ಸ್ವರೂಪದ ಹೃದಯದಲ್ಲಿ ಹೃದಯ ಅದಕ್ಕೆ ಹೃದಯ ಯಾಕಂದ್ರೆ ಕೃತು ಅಂದ್ರೆ ದೇಹದ ಮಧ್ಯಭಾಗ ಅದರಲ್ಲಿ ಲಯ ಅಂದ್ರೆ ಲಯ ದೇಹಕ್ಷತಿ ದೇಹದ ಮಧ್ಯಭಾಗದಲ್ಲಿ ಇರತಕ್ಕಂತಹ ರೂಪ ಅದು ಕೂಡ ಪುರುಷನಿಗೆ ಪುರುಷ ಸ್ತ್ರೀಯರಿಗೆ ಸ್ತ್ರೀ ಆದರೆ ಗಾಯತ್ರಿ ಪ್ರತಿಪಾದ್ಯವಾದ ರೂಪದಲ್ಲಿ ಸ್ತ್ರೀ ರೂಪವೇ ಹೆಚ್ಚು. ಈಗ ಆರು ರೂಪ ಆಯ್ತು ಕೊಟ್ಟಿದೆ, ಒಂದು ಗಾಯತ್ರಿ ಮಂತ್ರದಲ್ಲಿ ಸನ್ನಿಹಿತವಾದ ಗಾಯತ್ರಿ ಶಬ್ದವಾಚ್ಯವಾದ ಭಗವಂತನ ರೂಪ, ಮತ್ತೊಂದು ವಾಕ್ಯದಲ್ಲಿ ಸಮಸ್ತ ವಾಕ್ಯದಲ್ಲಿ ಸನ್ನಿಹಿತವಾದಂತಹ ವಾಗ್ನಾಮಕವಾದ ಭಗವಂತನ ಸ್ತ್ರೀ ರೂಪ. ಅಲ್ಲಿಗೆ ನಾಮಾತ್ಮಕ ಪ್ರಪಂಚ ಭಗವಂತ, ಆಮೇಲೆ ರೂಪಾತ್ಮಕ ಪ್ರಪಂಚದಲ್ಲಿ ಈ ವಿಶ್ವ ಭೂಮಿ ಪೃಥ್ವಿ ಅಂತಂದ್ರೆ ಬರೇ ಭೂಮಿ ಅಂತ ಇಟ್ಕೊಳ್ಬೇಕಾದ್ರೆ ಪೃಥ್ವಿ ಅಂತಂದ್ರೆ ಮಾಡಕ್ಕೂ ಪೃಥ್ವಿ ಅಂತ ಒಟ್ಟಿಗೆ ನಾವು ನಮಗೆ ಆಧಾರವಾಗಿರತಕ್ಕಂತಹ ನೆಲದಲ್ಲಿ ಇರತಕ್ಕಂತಹ ಭಗವಂತನ ರೂಪ ಅದು ಸ್ತ್ರೀ ರೂಪ. ನೆಲದಲ್ಲಿ ಓಡಾಡುವ ಪ್ರತಿಯೊಂದು ಜೀವರ ಸ್ವರೂಪದಲ್ಲಿ ಇರತಕ್ಕ ಭಗವಂತನ ರೂಪ ಕಾಣುತ್ತೆ, ಸ್ವರೂಪದ ಒಳಗೆ ಹೃದಯದಲ್ಲಿ ಸನ್ನಿಹಿತವಾಗಿರತಕ್ಕಂತಹ ಭಗವಂತನ ರೂಪ. ಅದಾದ್ಮೇಲೆ ಭಗವಂತನ ಎಲ್ಲ ಅವತಾರ ಇಷ್ಟು ಆರು ವಿಧವಾದ ಭಗವಂತನ ರೂಪಗಳ ಉಪಾಸನೆ ಗಾಯತ್ರಿ ಮಂತ್ರ ಸೈಷ. ಇಲ್ಲಿ ಇದನ್ನ ಈ ರೂಪ ಉಂಟು ಹೃದಯ ಅದೇ ಅದರಲ್ಲಿ ಏತಸ್ಮಿನ್ ಅಸ್ಮಿನ್ ಹೀಮೇ ಪ್ರಾಣ ಪ್ರತಿಷ್ಠಿತ ವಸ್ತುತಃ ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನ ಲಿಂಗರೂಪನಾದ ಭಗವಂತನಲ್ಲಿ ಸಮಸ್ತ ಪ್ರಾಣಗಳು ಸಮಸ್ತ ಜೀವರು ಮತ್ತು ಪ್ರಾಣಾಪಾನಾದ ವಾಯುದೇವರು ಸನ್ನಿಹಿತನಾಗಿರ್ತಾರೆ, ಸಮಸ್ತ ಜೀವರು ಸನ್ನಿಹ ಅಧಿಷ್ಠಿತರಾಗಿ ಅಶ್ರಿತರಾಗಿರುವುದು ಅಲ್ಲಿ ಏತಸ್ಮಿನ್ ಹೀಮೇ ಸರ್ವೇ ಪ್ರಾಣ ಪ್ರತಿಷ್ಠಿತ ಈ ನಾಮೇ ಏತದೇವ ಅಧಿಶೀಯಂತೆ ಅಂದ್ರೆ ಈ ಹೃದಯದಲ್ಲಿ ಇರತಕ್ಕಂತಹ ಭಗವಂತನನ್ನು ಮೀರಿ ಯಾರು ಏನು ಮಾಡುವ ಹಾಗೆ ಯಾಕಂದ್ರೆ ಬಿಂಬರೂಪ ಅದು ಅದರ ಪ್ರತಿಬಿಂಬ ಉಳಿದಂತೆ ಏತದೇವ ಅಧಿಶೀಯಂತೆ ಸೈಷ ಚತುಷ್ಪದ ಷಡ್ವಿಧ ಗಾಯತ್ರಿ. ಹೀಗೆ ಗಾಯತ್ರಿ ಷಡ್ವಿಧ ಅದು ಆರು ಬಗೆಯ ಭಗವಂತನ ರೂಪವನ್ನು ಉಪಾಸನೆ ಮಾಡಬೇಕಾದಂತಹ ಮುಖ ಭಗವಂತನ ಗಾಯತ್ರಿ ಮಂತ್ರಗತವಾದಂತಹ ಗಾಯತ್ರಿ ನಾಮಕ ರೂಪ, ಭಗವಂತನ ಎಲ್ಲಾ ಅವತಾರಗಳು ಭಗವಂತನ ವಾಕ್ಗತವಾಗಿರ್ತಕ್ಕಂತಹ ರೂಪ, ಭಗವಂತನ ಪೃಥ್ವೀಗತವಾದ ರೂಪ, ಭಗವಂತನ ಜೀವಸ್ವರೂಪಗತವಾದ ರೂಪ, ಜೀವಸ್ವರೂಪದ ಒಳಗೆ ಹೃದಯದಲ್ಲಿ ಇರತಕ್ಕಂತಹ ರೂಪ ಇದಿಷ್ಟು ಆರು ರೂಪಗಳನ್ನು ಗಾಯತ್ರಿ ಪ್ರತಿಪಾದನೆ ಮಾಡ್ತದೆ. ಗಾಯತ್ರಿಯ ಈ ಉಪಾಸನೆಯನ್ನ ಶಾಂತೋಗ್ಯ ಉಪನಿಷತ್ತು ಎಲ್ಲಿಯೂ ಹೇಳಿದೆ. ಇಲ್ಲಿ ಮಾತ್ರ ಸಿಗುವಂತಹ ಸೈಷ ಷಡ್ವಿಧ ಗಾಯತ್ರಿ. ಈ ಆರು ಬಗೆಯ ಗಾಯತ್ರಿ ಚತುಷ್ಪದ ನಾಲ್ಕು ಕಾಲಿನ ಗಾಯತ್ರಿ ಸೈಷ ಚತುಷ್ಪದ ಈ ಗಾಯತ್ರಿ ರೂಪಕ್ಕೆ ನಾಲ್ಕು ಕಾಲುಗಳು ಆರು ಬಗೆ ಆರು ಬಗೆಯು ಯಾವುದು ಗೊತ್ತಾಯ್ತು ನಾಲ್ಕು ಕಾಲು ಯಾವುದು ಅಂತ ಗೊತ್ತಾಗ್ತದೆ. ಚತುಷ್ಪದ ನಾಲ್ಕು ರೂಪಗಳು ಅದಕ್ಕೆ ನಾಲ್ಕು ಯಾವುದು ಅಂತ ಎರಡು ಬಗೆಯಿಂದ ಉಪನಿಷತ್ತೇ ಹೇಳುತ್ತೆ. ಸೈಷ ಚತುಷ್ಪದ ಗಾಯತ್ರಿ ಹೇಗೆ ಅಂದ್ರೆ ತದೇ ತದೃಜ ಅಭ್ಯನೋಕ್ತಂ ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಗಸ್ಯ ಪುರುಷ ಪಾದೋಸ್ಯ ಸರ್ವಾ ಭೂತಾನಿ ತ್ರಿಪಾದಸ್ಯಾಮೃತ ಪೃಥ್ವೀ ಇತಿ ಪುರುಷ ಸೂಕ್ತವನ್ನೇ ಮಾಡುತ್ತೆ. ಇಲ್ಲಿ ಗಾಯತ್ರಿ ಪ್ರತಿಪದ್ಯವಾದದ್ದು ಯಾವುದು ಪುರುಷ ಸೂಕ್ತ ಪ್ರತಿಪದ್ಯವಾದ ರೂಪ ಗಾಯತ್ರಿ ವಿಸ್ತಾರವೇ ಪುರುಷ ಸೂಕ್ತ ಅದು ಮತ್ತಿಕೆಯಲ್ಲಿ ಓಂಕಾರದ ಮೂರು ಅಕ್ಷರದಿಂದ ಮೂರು ವ್ಯಾಹೃತಿ ಆಯಿತು, ಮೂರು ವ್ಯಾಹೃತಿಯಿಂದ ಗಾಯತ್ರಿ ಮೂರು ಪಾದ ಆಯಿತು, ಗಾಯತ್ರಿ ಮೂರು ಪಾದದಿಂದ ಪುರುಷ ಸೂಕ್ತದ ಮೂರು ವರ್ಗ ಆಯಿತು, ಪುರುಷ ಸೂಕ್ತ ಮೂರು ವರ್ಗವೇ ಮೂರು ವೇದ ಆಯಿತು. ಅದಕ್ಕೆ ಗಾಯತ್ರಿ ಪ್ರತಿಪದ್ಯವಾದ ಯಾವುದು ಅಂದ್ರೆ ಯಾವುದು ಓಂಕಾರ ಪ್ರತಿಪದ್ಯವೋ ಅದೇ ಗಾಯತ್ರಿ ಪ್ರತಿಪದ್ಯ, ಯಾವುದು ಗಾಯತ್ರಿ ಪ್ರತಿಪದ್ಯವೋ ಅದೇ ಪುರುಷ ಸೂಕ್ತ ಪ್ರತಿಪದ್ಯ, ಯಾವ್ದು ಪುರುಷ ಸೂಕ್ತ ಪ್ರತಿಪದ್ಯವೋ ಅದೇ ಸಮಸ್ತ ವೇದ ಪ್ರತಿಪದ್ಯ. ಅದಕ್ಕೋಸ್ಕರ ಗಾಯತ್ರಿ ಮತ್ತು ವೇದ ಮಧ್ಯದಲ್ಲಿ ಇರತಕ್ಕಂಥ ಪುರುಷ ಸೂಕ್ತದ ಮಂತ್ರವನ್ನ ವೃಚ ಅಭ್ಯನು ಉತ್ತಮ ಯಾಕಂದ್ರೆ ವೇದದಲ್ಲಿ ಬಂದಿರತಕ್ಕಂತಹ ಪ್ರಾಚೀನ ಈ ಮಂತ್ರದ ಈ ಉಪನಿಷತ್ ದರ್ಶನ ಆಗುವ ಮುಂಚೆ ಋಷಿಗಳಿಗೆ ನಾರಾಯಣ ವಸುದೇವ ವೈಕುಂಠ ಅನ್ನೋದು ಅಥವಾ ಅಮೃತ ಕ್ಷೇಮ ಅಭಯ ಅಂತ ಇದು ಭಗವಂತ